ಜ್ಞಾನದ ಕತ್ತಿ ಹಿಡದೇನು ಮಗಳೇ, ಅಜ್ಞಾನ ಕತ್ತಲೆ ಕಳೆದೇನು ಮಗಳೇ, ಜ್ಞಾನದ ಕತ್ತಿ ಹಿಡದೇನು ಮಗಳೇ, ಅಜ್ಞಾನ ಕತ್ತಲೆ ಕಳೆದೇನು ಮಗಳೇ, ಚೆನ್ನೂರು ಜಲಾಲು ಹೇಳಿದ ನವ್ವ, ಚೆನ್ನೂರು ಜಲಾಲು ಹೇಳಿದ ನವ್ವ, ಗುರುವಿನ ಧೈರ್ಯ ಕಡಿತ ನವ್ವ, ಸಾಕವ್ವ ಸಾಕೆ ಈ ಸಂಸಾರ ಸುಡಲಿ ನ್ಯಾರಿಗೆ ಬೇಕೆ, ಸಾಕವ್ವ ಸಾಕೆ ಈ ಸಂಸಾರ ಸುಡಲಿ ನ್ಯಾರಿಗೆ ಬೇಕೆ, ಸಾಕವ್ವ ಸಾಕೆ ಸಾಕವ್ವ ಸಾಕೆ ಸಾಕವ್ವ ಸಾಕೆ. ರಾಜಶೇಖರ್ ಜತ್ತೂರ್ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಿದ್ರಲ್ಲ, ಈಗ ಕಾರ್ಯಕ್ರಮ ತಜ್ಞವಾಣಿ. ತಜ್ಞವಾಣಿ ಮಣ್ಣು ಮತ್ತು ನೀರಿನ ಪರೀಕ್ಷೆ. ಈ ವಿಷಯವಾಗಿ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಡಾ ಶ್ರೀನಿವಾಸ್ ಬಿವಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ ಪೆರ್ಲಾ. ಕೇಳಿ ಮಣ್ಣು ಮತ್ತು ನೀರಿನ ಪರೀಕ್ಷೆ, ಈ ವಿಷಯವಾಗಿ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಮತ್ತು ಮಣ್ಣು ಒಂದು ಅವಿನಾಭಾವ ಸಂಬಂಧದ ಒಂದು ಪ್ರತೀಕ. ಯಾಕಂದ್ರೆ ಮಣ್ಣು ಆರೋಗ್ಯವಾಗಿದ್ರೆ ರೈತ ಆರೋಗ್ಯಪೂರ್ಣವಾಗಿ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಕೃಷಿ ಕ್ಷೇತ್ರದಲ್ಲಿ ಮಣ್ಣಿನ ಆರೋಗ್ಯ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ರೈತ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಹೇಗೆ ಮತ್ತು ಮಣ್ಣಿನ ಆ ಮಹತ್ವವನ್ನು ಉಳಿಸಿಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿ ನೀಡಲು ಇವತ್ತು ನಮ್ಮೊಡನಿದ್ದಾರೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಭಾಗದ ವಿಜ್ಞಾನಿ ಡಾ ಶ್ರೀನಿವಾಸ್ ಬಿವಿ ಅವರು. ಮಣ್ಣಿನ ಆರೋಗ್ಯವನ್ನು ಕಾಪಾಡುವ ಬಗ್ಗೆ ಮತ್ತು ರೈತ ಯಾವ ಹಂತಗಳಲ್ಲಿ ಪರೀಕ್ಷೆಗಳನ್ನು ಮಾಡಿಕೊಳ್ಬೇಕು, ಮಣ್ಣಿನ ಆರೋಗ್ಯವನ್ನು ಕಾಪಾಡುವ ವಿಧಾನಗಳು ಯಾವ ರೀತಿ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಲಿಕ್ಕಿದ್ದಾರೆ. ಶ್ರೀನಿವಾಸ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಸರ್, ರೈತರಿಗೆ ಮಣ್ಣು ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ಭಾಗ. ಮಣ್ಣು ಇಲ್ಲದೆ ರೈತ ಇರೋದಿಲ್ಲ. ಕೃಷಿಗೆ ಮಣ್ಣು ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಈ ಮಣ್ಣಿನ ಆರೋಗ್ಯದ ಮಹತ್ವವನ್ನು ನೀವು ಹೇಗೆ ತಿಳಿಸ್ತೀರಿ? ಖಂಡಿತವಾಗಿ ಸರ್, ಸಾಕಷ್ಟು ನಾವು ರೈತರ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೇವೆ ಸರ್. ಮಣ್ಣು ಒಂದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ವಸ್ತು. ಕೃಷಿಗೆ ಇದು ಬಹಳ ಜೀವಾಳ ಸರ್. ಇದು ಒಂದಿಂಚು ಮಣ್ಣು ತಯಾರಬೇಕಾದ್ರೆ ಸುಮಾರು ವರ್ಷಗಳು ಬೇಕಾಗ್ತವೆ. ಇಂಥ ಒಂದು ಅಮೂಲ್ಯವಾದಂತಹ ಮಣ್ಣನ್ನು ನಾವು ಸಂರಕ್ಷಣೆ ಮಾಡೋದು, ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು, ಮಣ್ಣಿನ ಫಲವತ್ತತೆಯನ್ನು ನಿರಂತರವಾಗಿ ಕಾಯ್ದುಕೊಳ್ಳೋದು ಬಹಳ ಮುಖ್ಯವಾಗಿದೆ ಸರ್. ಆದ್ರೆ ಒಂದು ರೈತನ ಮಟ್ಟಿಗೆ ಗಮನಿಸುವುದಾದ್ರೆ ಮಣ್ಣು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ನೈಸರ್ಗಿಕ ಸ್ವತ್ತು ಒಂದು ಅಲ್ವಾ. ಈಗ ಮಣ್ಣು ಪರೀಕ್ಷೆಯನ್ನು ಏಕೆ ಮಾಡಿಸಬೇಕು ಅಂತ ತಾವು ಹೇಳ್ತೀರಿ ಒಬ್ಬ ವಿಜ್ಞಾನಿಯಾಗಿ? ಕಡ್ಡಾಯವಾಗಿ ರೈತ ಬಾಂಧವರು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು ಸರ್. ಯಾಕಂದ್ರೆ ಮಣ್ಣಿನಲ್ಲಿರತಕ್ಕಂಥ ಗುಣಗಳ ಬಗ್ಗೆ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ, ಮಣ್ಣಿನಲ್ಲಿರತಕ್ಕಂಥ ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳ್ಕೋಬೇಕಾದ್ರೆ ತಮ್ಮ ತಮ್ಮ ಜಮೀನಿನ ಮಣ್ಣನ್ನು ಕಡ್ಡಾಯವಾಗಿ ಪರೀಕ್ಷೆ ಮಾಡಿಸುವ ಮೂಲಕ ಮಣ್ಣಿನ ಗುಣಧರಗಳ ಆಧಾರದ ಮೇಲೆ ಅವರು ಬೆಳೆ ಬೆಳೆಯಬಹುದು ಸರ್. ಹಾಗೂ ಮಣ್ಣಿನ ಗುಣಧರ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ಧಾರದ ಮೇಲೆ ರಸಗೊಬ್ಬರ ಕೊಡಬೇಕಾದ್ರೂ ನಾವು ಮಣ್ಣಿನ ಪರೀಕ್ಷೆ ಮಾಡಿಸಬೇಕು ಸರ್. ಹಾಗಾದ್ರೆ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿಕೊಳ್ಳುವುದು ಅತ್ಯಂತ ಒಳ್ಳೇದು ಅಂತ ಅಲ್ವಾ. ಈಗ ಮಣ್ಣಿನಲ್ಲಿ ಏನಾದ್ರು ವಿಧಗಳಂತ ಇರ್ತಾವನ ಸರ್? ಮಣ್ಣಿನ ವಿಧಗಳು ಅಂತ ಇಲ್ಲ ಸರ್. ಯಾವುದೇ ತರ ಮಣ್ಣಿರಲಿ ರೈತ ಬಾಂಧವರು ತಮ್ಮ ಜಮೀನು ಮಣ್ಣನ್ನು ಪರೀಕ್ಷೆ ಮಾಡಿಸಬೇಕು ಸರ್. ಯಾವ ಪ್ರದೇಶದಲ್ಲಿ ಎಷ್ಟು ಬಾರಿ ಮಾಡಿಸಬೇಕು ಸರ್? ಸಾಮಾನ್ಯವಾಗಿ ನಾವು ಹೇಳೋದು ಸರ್, ನೀರಾವರಿ ಪ್ರದೇಶ ಇದ್ದಂತ ರೈತರು ವರ್ಷಕ್ಕೆ ಒಂದು ಸಲ ಮಣ್ಣು ಪರೀಕ್ಷೆ ಮಾಡಿಸಬೇಕು ಸರ್. ಹಾಗೂ ಒಣ ಪ್ರದೇಶ ಇದ್ದಂತ ರೈತರು ಎರಡು ವರ್ಷಕ್ಕೊಮ್ಮೆ ಆದರೂ ಮಣ್ಣು ಪರೀಕ್ಷೆ ಮಾಡಿಸಬೇಕು ಸರ್. ಇದಲ್ಲದೆ ನಡುವಿನಾದರೂ ಬೆಳೆ ವ್ಯತ್ಯಾಸ ಕಂಡು ಬಂದಾಗ ಸಹ ಮಣ್ಣು ಪರೀಕ್ಷೆ ಮಾಡಿಸಬಹುದು ಸರ್. ಈಗ ಮಣ್ಣಿನ ಒಂದು ಪರೀಕ್ಷೆಯನ್ನು ಒಂದು ವರ್ಷದಲ್ಲಿ ಒಮ್ಮೆ ಮಾಡಿದ ಮೇಲೆ ಮತ್ತೆ ಅದು ಮಣ್ಣಿನ ಗುಣ ಬದಲಾಗುತ್ತದೆ ತಕ್ಷಣದಲ್ಲಿ? ಹಾಗೇನಿಲ್ಲ ಸರ್. ನಾವು ಸಾಮಾನ್ಯವಾಗಿ ಒಣ ಪ್ರದೇಶದಲ್ಲಿ ನಾವು ಒಂದೇ ಬೆಳೆ ತಗೋದ್ರಿಂದ, ಹಾಗೂ ನೀರಾವರಿ ಪ್ರದೇಶದಲ್ಲಿ ಎರಡು ಮೂರು ಬೆಳೆ ತಗೋದ್ರಿಂದ ನಾವು ಬೆಳೆ ರಾಶಿ ಮಾಡ್ತಿರ್ತೇವೆ ಸರ್. ಆಮೇಲೆ ಪೋಷಕಾಂಶಗಳು ಕೊಡ್ತಾ ಇರ್ತೀವಿ. ಹೀಗಾಗಿ ಮಣ್ಣಿನ ಗುಣಧರ್ಮಗಳನ್ನು ತಿಳಿಯೋದಕ್ಕೋಸ್ಕರ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸರ್. ಹಂಗಾದ್ರೆ ಶ್ರೀನಿವಾಸ್ ಸರ್, ಈ ಮಣ್ಣಿನ ಪರೀಕ್ಷೆಗೆ ಸೂಕ್ತವಾದ ಕಾಲ ಯಾವುದು ಅಂತ ಹೇಳ್ತೀರಿ? ಸರ್, ಸಾಮಾನ್ಯವಾಗಿ ನಾವು ರೈತ ಬಾಂಧವರಿಗೆ ಹೇಳದಂತ ಸರ್, ಹಿಂಗಾರು ರಾಶಿಯ ನಂತರ ಸರ್, ಹಾಗೂ ಮುಂಗಾರು ಬಿತ್ತಕ್ಕಿಂತ ಮುಂಚೆ ಅಂದ್ರೆ ಬೇಸಿಗೆ ಕಾಲ ಅಂದ್ರೆ ಜನವರಿಯಿಂದ ಮೇ ವರೆಗೂ ಪ್ರಶಸ್ತವಾದ ಕಾಲ ಸರ್. ಒಂದು ವೇಳೆ ನಡುವಿನಾದರೂ ಬೆಳೆ ವ್ಯತ್ಯಾಸ ಆದ್ರೂ ಸಹ ಮಣ್ಣು ಪರೀಕ್ಷೆ ಮಾಡಬಹುದು. ಬಟ್ ನಿಖರವಾದಂತಹ ಫಲಿತಾಂಶಕ್ಕೋಸ್ಕರ ಈ ಒಂದು ಜನವರಿಯಿಂದ ಮೇ ವರೆಗೂ ಪ್ರಶಸ್ತವಾದ ಕಾಲ ಸರ್. ಅಂದ್ರೆ ಈ ಮಣ್ಣು ಪರೀಕ್ಷೆಗೆ ನಾವು ಆಯ್ಕೆ ಮಾಡಿಕೊಂಡಾಗ ಒಂದು ಎಕರೆಗೆ ಎಷ್ಟು ಪ್ರಮಾಣದ ಮಣ್ಣನ್ನು ತರಬೇಕಾಗ್ತದೆ ಈ ಪರೀಕ್ಷೆಗಾಗಿ? ಖಂಡಿತವಾಗಿ ಸರ್, ಸಾಕಷ್ಟು ರೈತರನ್ನ ಮಾಹಿತಿ ಕೊಡ್ತಾ ಇರ್ತೀವಿ. ಸಾಕಷ್ಟು ರೈತರು ಮಿಸ್ಟೇಕ್ ಮಾಡ್ತಾ ಇದಾರೆ ಸರ್. ತಮ್ಮ ಹತ್ರ ಎಷ್ಟೇ ಹೊಲ ಇದ್ರು ಪ್ರತಿ 2.5 ಎಕರೆ, ಅಂದ್ರೆ 2.5 ಎಕರೆಗೆ ಒಂದು ಹೆಕ್ಟರ್ ಹೇಳ್ತಾರೆ ಸರ್. ಪ್ರತಿ 2.5 ಎಕರೆ ಒಂದು ಸ್ಯಾಂಪಲ್ ಬೇಕು ಸರ್. ರೈತ ಬಾಂಧವರು ತಮ್ಮ ಹತ್ರ 5 ಎಕರೆ ಹೊಲ ಇದ್ರೆ 2 ಸ್ಯಾಂಪಲ್, ಹಾಗೂ 10 ಎಕರೆ ಇದ್ರೆ 4 ಸ್ಯಾಂಪಲ್ ಸರ್. ಕನಿಷ್ಠ 2.5 ಎಕರೆಗೆ ಒಂದು ಸ್ಯಾಂಪಲ್ ಬೇಕಾಗುತ್ತೆ ಸರ್. ಅಂದ್ರೆ ಒಂದು ಎಕರೆಗೆ ಇಷ್ಟು ಅಂತ ಒಂದು ಪ್ರಮಾಣ ಇರ್ತದೆ ಅಂತ? 2.5 ಎಕರೆಗೆ ಒಂದು ಸ್ಯಾಂಪಲ್ ಬೇಕಾಗುತ್ತೆ. ಎಷ್ಟು ಪ್ರಮಾಣದ ಬೇಕಾಗ್ತದೆ ಅಂತ ಸರ್? ಸಾಮಾನ್ಯವಾಗಿ ಸರ್, ನಾವು ಒಂದು 2.5 ಎಕರೆ ಅಂತ ತಗೊಂಡಾಗ ಅದರಲ್ಲಿ ನಾವು ಜಿಗ್ಜಗ್ ಮಾದರಿ 2.5 ಎಕರೆಯಲ್ಲಿ ಸುಮಾರು 8-10 ಕಡೆ ಉಪಮಾದರಿಗಳನ್ನು ತೆಗೆದುಕೊಂಡು ಅದರಿಂದ ಬಂದಂತ ಮಣ್ಣಲ್ಲಿ 1/4 ಕೆಜಿಯಷ್ಟು ಮಣ್ಣು ಪರೀಕ್ಷೆ ಮಾಡಕ್ಕೆ ಬೇಕಾಗುತ್ತೆ. ಈಗ ರೈತ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ, ಅವನಲ್ಲಿ ಹೊಲ ಇದೆ, ಭೂಮಿನೂ ಕೂಡ ಇರ್ತದೆ. ಆದ್ರೆ ಯಾವ ರೀತಿಯಲ್ಲಿ ಮಾದರಿ ಸಂಗ್ರಹಿಸುವುದು ಅವನಿಗೆ ಅದು ಮಾಹಿತಿ ಇರುವುದಿಲ್ಲ. ಮಾದರಿ ಸಂಗ್ರಹಿಸುವ ಬಗ್ಗೆ ಹೇಗೆ ಅಂತ ಹೇಳ್ತೀರಾ? ಖಂಡಿತವಾಗಿ ಸರ್, ಇದು ಬಹಳ ಪ್ರಮುಖವಾದ ಘಟ್ಟ ಸರ್. ಸಾಕಷ್ಟು ರೈತರಿಗೆ ನಾವು ಫೋನ್ ಮೂಲಕ, ವಾಟ್ಸ್ಆಪ್ ಮೂಲಕ, ವಿಡಿಯೋ ಮೂಲಕ, ಹಾಗೂ ಈ ಟ್ರೈನಿಂಗ್ ಮೂಲಕ, ಹಾಗೂ ಮಾದರಿಗಳನ್ನ ಪ್ರತ್ಯಕ್ಷವಾಗಿ ತೆಗೆಯುವ ಮೂಲಕ ನಾವು ಮಾಹಿತಿ ಕೊಡ್ತಾ ಇರ್ತೇವೆ ಸರ್. ಸಾಕಷ್ಟು ರೈತರು ಸಾಮಾನ್ಯವಾಗಿ 4 ಕಡೆ ಮೂಲೆ, ನಡು 1 ಕಡೆ, ಈ ತರ ಒಂದು 4 ಕಡೆ ಮೂಲೆಯಲ್ಲಿ ನಡು 1 ಅವಿಜ್ಞಾನವಾಗಿ ತಗೊಂಡ್ಬರ್ತಾರೆ ಸರ್. ಹೀಗಾಗಿ ನಾವು ಅವ್ರಿಗೆ ರೈತರಿಗೆ ತಿಳಿಯಪಡಿಸ್ತೀರಂದ್ರೆ ಸರ್, ನಿಮ್ಮ ಹತ್ರ 2.5 ಎಕರೆಯಲ್ಲಿ ಕನಿಷ್ಠ ಪಕ್ಷ 8-10 ಉಪಮಾದರಿಗಳು ಬೇಕು ಸರ್. ಆ ಮಾದರಿಗಳನ್ನ ಚೆಡ್ ಆಕಾರದಲ್ಲಿ, ಅಂದ್ರೆ ಜಿಗ್ಜಾಗ್ ಮ್ಯಾನರ್ ಅಲ್ಲಿ ಪ್ರತಿ 10-15 ಜಿಗೆ ಒಂದೊಂದು ಉಪಮಾದರಿಯನ್ನು ಮಾಡಿಕೊಂಡು ಅಲ್ಲಿಂದ ಸ್ಯಾಂಪಲ್ ತರಬೇಕು ಸರ್. ಅಂದ್ರೆ ಜೆಡ್ ಮಾದರಿಯಲ್ಲಿ ಬರೆದ ಹಾಗೆ ಇದ್ರೆ ಆ ಭಾಗದಿಂದ ಮಣ್ಣನ್ನು ತಗೊಳ್ಬೇಕು. ಅಂದ್ರೆ ಕನಿಷ್ಠ 2.5 ಎಕರೆಗೆ ಎಷ್ಟು ಕಡೆಯಿಂದ ತೆಗಿಬೇಕಾಗ್ತದೆ ಸರ್? 2.5 ಎಕರೆಯಲ್ಲಿ ಕನಿಷ್ಠ 8-10 ಕಡೆ ತರಬೇಕು ಸರ್. ಅದೆಲ್ಲ ಮಾದರಿಗಳನ್ನ ಕೂಡಿಸಿ ಅದನ್ನ ಸಾರ್ಟ್ಔಟ್ ಮಾಡಿ 1/4 ಕೆಜಿಯಷ್ಟು ಮಣ್ಣನ್ನು ಲ್ಯಾಬೋರೇಟರಿ ತರಬೇಕು ಸರ್. ಹಾಗೆ ತಂದದನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ ಅಂತೆ ಅಲ್ವಾ? ಯಾವ ಯಾವ ಪೋಷಕಾಂಶಗಳ ಪರೀಕ್ಷೆ ಮಾಡ್ತೀರಿ ನೀವು? ರೈತರು ತಂದಂತ ಮಾದರಿನ ಅವರು ತೆಗೆದುಕೊಂಡ 24 ಗಂಟೆ ಒಳಗಡೆ ಲ್ಯಾಬೋರೇಟರಿ ಬಂದು ಕೊಡಬೇಕಾಗುತ್ತೆ ಸರ್. ಆ ಮಾದರಿಯನ್ನು ನಾವು ರೈತರ ಆಯ್ಕೆಗೆ ಬಿಡ್ತೇವೆ ಸರ್. ನಮ್ಮಲ್ಲಿ ನಾವು ಪ್ರಧಾನ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಸುಮಾರು 10 ತರದ ಪೋಷಕಾಂಶಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಲ್ಯಾಬೋರೇಟರಿಯಲ್ಲಿ ಪರೀಕ್ಷೆ ಮಾಡಿ ರೈತರಿಗೆ ಮಣ್ಣು ಆರೋಗ್ಯ ಚೀಟಿಯನ್ನು ಕೊಡ್ತೇವೆ ಸರ್. ಆ ರೀತಿ ಸಂಗ್ರಹಿಸಿ ಆ ಪೋಷಕಾಂಶಗಳ ಬಗ್ಗೆ ಪರೀಕ್ಷೆ ಮಾಡ್ತೀರಿ? ಹೌದು ಸರ್. ಈಗ ಮಣ್ಣು ಮಾದರಿ ಪರೀಕ್ಷೆಗೆ ಎಲ್ಲಿ ಒಳಪಡಿಸ್ತೀರಿ, ಇದರ ವಿಧಾನ ಹೇಗೆ ಅಂತ? ನಮ್ಮ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರತಕ್ಕಂತ 7 ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಇದೆ ಸರ್. ಹಾಗೂ ಕೃಷಿ ಮಹಾವಿದ್ಯಾಲಯಗಳು ಮಣ್ಣು ಪರೀಕ್ಷಾ ಕೇಂದ್ರ ಇದೆ ಸರ್. ಇದಲ್ಲದೆ ಕೃಷಿ ಇಲಾಖೆಯಲ್ಲೂ ಸಹ ಮಣ್ಣು ಪರೀಕ್ಷಾ ಕೇಂದ್ರ ಇದೆ ಸರ್. ರೈತ ಬಾಂಧವ ತಮ್ಮ ಹತ್ತಿರದ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸ್ಕೋಬಹುದು. ಇಂತ ಅವಧಿಯಲ್ಲಿ ಮಾತ್ರ ಮಣ್ಣು ಪರೀಕ್ಷೆ ಮಾಡ್ತಾರಂತ ಇದೇನಾ, ಅಲ್ಲ ಯಾವಾಗ ಬೇಕಾದ್ರೂ ಮಣ್ಣು ಪರೀಕ್ಷೆ ಮಾಡಿಸಬಹುದು? ಯಾವಾಗ ಬೇಕಾದ್ರೂ ಮಾಡಿಸಬಹುದು ಸರ್. ಸಾಮಾನ್ಯವಾಗಿ ನಿಖರವಾದಂತಹ ಫಲಿತಾಂಶ ಬೇಕಾದ್ರೆ ಹಿಂಗಾರು ರಾಶಿ ನಂತರ, ಮುಂಗಾರು ಬಿತ್ತಕ್ಕಿಂತ ಮುಂಚೆ ಮಾಡಿಸೋದು ಸೂಕ್ತ ಸರ್. ಈಗ ಒಮ್ಮೆ ಮಣ್ಣು ಪರೀಕ್ಷೆಗೆ ಕೊಟ್ಟ ಮೇಲೆ ಅದರ ವರದಿ ಎಷ್ಟು ದಿನಗಳಲ್ಲಿ ದೊರೆಯುತ್ತದೆ, ಮತ್ತೆ ಏನಾದರೂ ಶುಲ್ಕ ವಿಧಿಸ್ತೀರಾ ಹೇಗೆ? ಹಾ ಸರ್, ಸಾಮಾನ್ಯವಾಗಿ 8-10 ದಿನಗಳವರೆಗೆ ಬೇಕಾಗುತ್ತೆ ಸರ್. ಆದ್ರೆ ರೈತ ಬಾಂಧವರ ಪೋಷಕಾಂಶಗಳು ಜಾಸ್ತಿ ಪ್ರಮಾಣದ ಪೋಷಕಗಳು ಬೇಕಾದ್ರೆ 10-15 ದಿನ ಬೇಕಾಗುತ್ತೆ ಸರ್. ಹಾಗಾಗಿ ನಾವು ಶುಲ್ಕ ಕನಿಷ್ಠ, ಒಂದು ಸರ್ಕಾರದ ಯೂನಿವರ್ಸಿಟಿ ಆಗಿರೋದ್ರಿಂದ ನಾವು ಕನಿಷ್ಠ ಪ್ರಮಾಣದ, ಅಂದ್ರೆ ಒಂದು ಎಲಿಮೆಂಟ್ಗೆ 50 ರೂಪಾಯಿ ಅಂತ ಚಾರ್ಜ್ ಮಾಡ್ತೇವೆ ಸರ್. ರೈತ ಬಾಂಧವರು ಆಯ್ಕೆ ಬಿಡ್ತೇವೆ ಸರ್. ಕೆಲವರು ಲಘು ಪೋಷಕಾಂಶ ಮಾತ್ರ ಪರೀಕ್ಷೆ ಮಾಡ್ಕೋತಾರೆ, ಕೆಲವರು ಪ್ರಧಾನ ಪೋಷಕಗಳು ಮಾತ್ರ ಪರೀಕ್ಷೆ ಮಾಡ್ಕೋತಾರೆ ಸರ್. ಸಾಮಾನ್ಯವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 10 ಎಲಿಮೆಂಟ್ ಪರೀಕ್ಷೆ ಮಾಡ್ತೇವೆ ಸರ್. ಒಂದು ಎಲಿಮೆಂಟ್ಗೆ 50 ರೂಪಾಯಿ ಅಂದ್ರೆ 500 ರೂಪಾಯಿ ಚಾರ್ಜ್ ಆಗುತ್ತೆ ಸರ್. ಅಂದ್ರೆ ಎಲ್ಲ ರೈತರು ಆಸಕ್ತಿ ವಹಿಸಿ ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ತಾರೆ? ಖಂಡಿತವಾಗಿ ಸರ್. ಪ್ರತಿ ವರ್ಷನೂ ಮಣ್ಣು ಪರೀಕ್ಷೆ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ತಾ ಇದೀವಿ ಸರ್, ನಮ್ಮ ಯೂನಿವರ್ಸಿಟಿ ಕಡೆಯಿಂದ, ಹಾಗೂ ರೈತರಲ್ಲೂ ಜಾಗೃತಿ ಮಾಡ್ತಾ ಇದೆ ಸರ್. ಇತ್ತೀಚಿನ ವರ್ಷಗಳಲ್ಲಿ 10 ವರ್ಷಗಳು ನಾವು ಡಾಟಾ ನೋಡಿದಾಗ ಪ್ರತಿ ವರ್ಷನೂ ಮಣ್ಣು ಪರೀಕ್ಷೆ ಮಾಡಿಸುವ ಸಂಖ್ಯೆ ಜಾಸ್ತಿ ಆಗ್ತದೆ ಸರ್. ಪ್ರಸಕ್ತ ಸಾಲಿನಲ್ಲಿ ನಾವು ಸುಮಾರು 2,000ರಷ್ಟು ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಕಾರ್ಡ್ ಅನ್ನು ಕೊಟ್ಟಿರ್ತೀವಿ ಸರ್. ಈಗ ರೈತರಲ್ಲಿ ಈ ಮಣ್ಣಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ವಿಶೇಷವಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ಮಣ್ಣು ದಿನ ಅಂತಲೇ ಆಚರಿಸಲ್ಲ? ಹೌದು, ಪ್ರತಿ ವರ್ಷ ಡಿಸೆಂಬರ್ 5ರಂದು ಅಂತಾರಾಷ್ಟ್ರೀಯ ಮಣ್ಣಿನ ದಿನ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸರ್. ನಮ್ಮ ವಿಜ್ಞಾನ ಕೇಂದ್ರದಲ್ಲೂ ನಾವು ಪ್ರತಿ ವರ್ಷ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೇವೆ ಸರ್. ಆ ಒಂದು ದಿನದಲ್ಲಿ ನಾವು ರೈತರನ್ನ ಕರೆಸಿ ಅವರಿಗೆ ಮಣ್ಣನ್ನು ಬಗ್ಗೆ, ಮಣ್ಣಿನ ಆರೋಗ್ಯ ಬಗ್ಗೆ, ಮಣ್ಣು ಪರೀಕ್ಷೆ ಬಗ್ಗೆ, ಅದರ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡ್ಕೋತೇವೆ ಸರ್. ಅದಲ್ಲದೆ ನಾವು ಮಾದರಿಯನ್ನು ಹೇಗೆ ತಗೊಳ್ಬೇಕು, ನಾವು ಯಾವ ತರ ಪರೀಕ್ಷೆ ಮಾಡ್ತೀವಿ, ಮಣ್ಣು ಆರೋಗ್ಯ ಚೀಟಿ ಕೊಡ ಯಾವ ತರ ಪ್ರಿಪೇರ್ ಮಾಡ್ತೀವಿ, ಅದನ್ನ ಹೆಂಗ್ ಬಳಕೆ ಮಾಡಬೇಕು ಅನ್ನೋ ಬಗ್ಗೆ ನಾವು ಆ ಒಂದು ದಿನದಲ್ಲಿ ಮಾಹಿತಿ ಕೊಡ್ತೇವೆ ಸರ್. ಅಲ್ಲದೆ ಸಾಮಾನ್ಯ ದಿನಗಳಲ್ಲೂ ಸಹ ನಾವು ಸೋಷಿಯಲ್ ಮೀಡಿಯಾ ಮೂಲಕ ಸರ್, ವಾಟ್ಸ್ಆಪ್ ವಿಡಿಯೋಸ್, ಯೂಟ್ಯೂಬ್ ಮೂಲಕ ಸರ್, ಫೇಸ್ಬುಕ್ ಮೂಲಕ, ಹಾಗೂ ಆಲ್ ಇಂಡಿಯಾ ರೇಡಿಯೋ ಸರ್, ರೇಡಿಯೋ ಪ್ರೋಗ್ರಾಮ್ ಸಾಕಷ್ಟು ಬಂದಿದ್ದೆ ಸರ್, ಹಾಗೂ ದೂರದರ್ಶನ ಮೂಲಕ, ಸೊ ಎಲ್ಲಾ ಸಾಮಾಜಿಕ ಮಾಧ್ಯಮಗಳ ಮೂಲಕ, ಹಾಗೂ ತರಬೇತಿ ಕಾರ್ಯಕ್ರಮ ಮೂಲಕ ಸರ್. ನಾವು ಆನ್ ಕ್ಯಾಂಪಸ್, ಆಫ್ ಕ್ಯಾಂಪಸ್ ತರಬೇತಿ ಕಾರ್ಯಕ್ರಮ ಕೊಡ್ತಾ ಇದೆ ಸರ್. ರೈತರನ್ನು ಕೂಡಿಸಿಕೊಂಡು ತರಬೇತಿಯನ್ನು ಕೂಡ ಕೊಡ್ತೀವಿ, ತರಬೇತಿ ಕೂಡ ಕೊಡ್ತೇವೆ ಸರ್. ನಾವು ನಮ್ಮ ಕೃಷಿ ವಿಜ್ಞಾನದಲ್ಲೂ ತರಬೇತಿ ಕೊಡ್ತೀವಿ, ಹಾಗೂ ರೈತ ಹೊಲಕ್ಕೆ ಹೋಗ್ತೀವಿ ಸರ್. ಹಳ್ಳಿಗಳಿಗೆ ಹೋಗಿ ಮಣ್ಣು ಪರೀಕ್ಷೆ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅಭಿಯಾನ ಏನ್ ಮಾಡ್ತೀರಿ ಹಾಗೆ ಹೋಗಿ ಅಭಿಯಾನದಲ್ಲಿ ಸರ್, ನಾವು ಮಣ್ಣು ಪರೀಕ್ಷೆ ಬಗ್ಗೆ ಒಂದು ಕ್ಲಾಸ್ ಕೊಡ್ತೇವೆ ಸರ್. ಯಾವ ತರ ಮಣ್ಣು ಪರೀಕ್ಷೆ ಮಾಡಬೇಕು, ರೈತರ ಹೊಲಗಳಿಗೆ ಮಾಡಬೇಕಂತ ರೈತರಲ್ಲಿ ವಿನಂತಿ ಮಾಡ್ಕೋತೀವಿ. ಅವಾಗ ಅವರಿಗೆ ಒಂದು ಅರಿವು ಬರ್ತದೆ, ಕಲೆಕ್ಟ್ ಮಾಡಬೇಕು, ಅದನ್ನು ಹೇಗೆ ತಗೊಂಡು ಹೋಗ್ಬೇಕು ಅನ್ನೋದು. ಈಗ ಮಣ್ಣನ್ನ ಕಲೆಕ್ಟ್ ಮಾಡ್ತಾರೆ, ಮಾದರಿಯನ್ನ ಸಂಗ್ರಹ ಮಾಡ್ತಾರೆ, ಸಂಗ್ರಹ ಮಾಡಿದ ಮೇಲೆ ಅದನ್ನು ಹೇಗೆ ಒಂದು ಬ್ಯಾಗ್ ನಲ್ಲಿ ಹಾಕಿಕೊಡ್ಬೇಕು ಅಥವಾ ಒಂದು ಟಿನ್ ನಲ್ಲಿ ಹಾಕಿಕೊಡ್ಬೇಕು, ಹಾಗೇನಾದ್ರೂ ಮಾಹಿತಿ ಕೊಡ್ತೀರಾ? ಮಾಹಿತಿ ಕೊಡ್ತೇವೆ ಸರ್. ಮಾದರಿಯನ್ನ ಸಾಮಾನ್ಯವಾಗಿ ನಾವು ಬಟ್ಟೆ ಚೀಲದಲ್ಲಿ ಅಂತ ತಗೊಂಬತ್ತ ಹೇಳ್ತೇವೆ ಸರ್, ಯಾಕಂದ್ರೆ ಕಂಟಾಮಿನೇಷನ್ ಆಗಬಾರ್ದು ಅಂತ ಹೇಳಿ. ಬಟ್ಟೆ ಚೀಲ, ಬಟ್ಟೆ ಚೀಲದಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ, ಸ್ವಚ್ಛವಾದ ಪ್ಲಾಸ್ಟಿಕ್ ಕವರ್ ಅಲ್ಲಿ ಮಣ್ಣ ಮಾದರಿ ತಗೊಂಡು 24 ಗಂಟೆ ಒಳಗಡೆ ಲ್ಯಾಬೋರೇಟರಿ ಬರಬೇಕು ಸರ್. ಎಷ್ಟೋ ದಿನ ಬಿಟ್ಟು ತರಬಾರದು, ಬರೋ ಹಾಗಿಲ್ಲ ಸರ್, ಯಾಕಂದ್ರೆ ಅದರಲ್ಲಿ ಸತ್ವಗಳೆಲ್ಲ ಸತ್ತು ಹೋಗಿಬಿಡ್ತವೆ ಸರ್. ನಿಖರವಾಗಿ ಫಲಿತಾಂಶ ಬೇಕಾದ್ರೆ ನಾವು ರೈತರು ಹೇಳದಾಗಿ ಸರ್, ನಾಳೆ ಕಿವಿಕೆ ಬರ್ತೀವಿ ಅಂದ್ರೆ ಒಂದೇ ಮುಂಚೆ ತಗೊಂಡ್ಬಂದು ಕೊಡ್ಬೇಕಂತ ನಾವು ಮಾಹಿತಿ ಕೊಡ್ತೀವಿ. ಈಗ ಇಷ್ಟೆಲ್ಲ ನೀವು ವ್ಯವಸ್ಥೆಯನ್ನು ಕಲ್ಪಿಸ್ತೀರಿ, ಅದರ ಜೊತೆಗೆ ಮಣ್ಣು ಆರೋಗ್ಯ ಕಾರ್ಡ್, ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನೋದನ್ನು ಕೂಡ ಜಾರಿ ಮಾಡಲಾಗಿದೆ. ಈ ಕಾರ್ಡ್ನ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಅಂತ ರೈತರಿಗೆ ನೀವು ಮಾಹಿತಿ ಕೊಡ್ತೀರಿ? ಪ್ರಮುಖವಾದ ಘಟ್ಟ ಸರ್, ನಾವು ಬಂದಂತಹ ರೈತರ ಮಾದರಿಗಳನ್ನು ಪರೀಕ್ಷೆ ಮಾಡಿ ವಿಶ್ಲೇಷಣೆ ಮಾಡಿ ಮಣ್ಣು ಆರೋಗ್ಯ ಚೀಟಿ ಅಂತ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ 2015 ಪ್ರಧಾನಮಂತ್ರಿ ಅವರು ಲಾಂಚ್ ಮಾಡಿದ್ದ ಪ್ರೋಗ್ರಾಮ್ ಸರ್ ಇದು. ಸರ್, ನಾವು ಬರೀ ರಿಪೋರ್ಟ್ ಕೊಡೋದಲ್ಲದೆ ಅದರ ಬಳಕೆ ಮಾಡಬೇಕು ಹೇಗೆ, ತಮ್ಮ ಜಮೀನಿನಲ್ಲಿ ಯಾವ ಪೋಷಕಾಂಶ ಯಾವ ಮಟ್ಟದಲ್ಲಿದ್ದಾವೆ, ಸೊ ಬೆಳೆಗೆ ಬೇಕಾದಂತ ಪೋಷಕಾಂಶ ಎಷ್ಟು ಬೇಕು, ರೈತರ ಜಮೀನು ಎಷ್ಟು ಪೋಷಕಾಂಶ ಇದಾವೆ, ಅವೆರಡರೂ ನಾವು ತುಲನಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ರೈತರು ತಮ್ಮ ಬೆಳೆಗೆ ಯಾವ ಬೆಳೆ ಅವರು ಆಯ್ಕೆ ಮಾಡಿಕೊಂಡಿರ್ತಾರೋ ಆ ಬೆಳೆಗೆ ಎಷ್ಟು ಪೋಷಕಾಂಶಗಳು ಅಥವಾ ರಸಗೊಬ್ಬರಗಳು ಬೇಕು, ಆ ಫಲಿತಾಂಶ ಆಧಾರದ ಮೇಲೆ ನಮ್ಮ ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ವೈಜ್ಞಾನಿಕವಾಗಿ ರಸಗೊಬ್ಬರ ಬಳಕೆ ಮಾಡಬೇಕು ಅಂತ ಮಾಹಿತಿ ಕೊಡ್ತೇವೆ ಸರ್. ಅವೈಜ್ಞಾನಿಕವಾಗಿ ರಸಗೊಬ್ಬರ ಕೊಡೋದ್ರಿಂದ ಮಣ್ಣಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಸರ್. ಹೀಗಾಗಿ ನಿಖರವಾಗಿ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳ್ತೇವೆ ಸರ್. ಜೊತೆಗೆ ಏನಾದರೂ ಸಮಸ್ಯಾತ್ಮಕ ಮಣ್ಣಿದ್ರೆ ಅದನ್ನು ಸರಿಪಡಿಸೋ ರೀತಿನೂ ಹೇಳ್ಕೊಡ್ತೇವೆ ಸರ್. ರಾಸಾಯನಿಕ ಗೊಬ್ಬರ ಅಲ್ಲದೆ ಸಾವಯವ ಗೊಬ್ಬರ ಬಳಕೆ ಮಾಡೋದು, ಬೀಜೋಪಚಾರ ಮಾಡೋದು ಹಾಗೂ ತಳಿಗಳ ಆಯ್ಕೆ, ಇವೆಲ್ಲ ಸಮಗ್ರವಾದ ಮಾಹಿತಿನ ನಾವು ಮಣ್ಣು ಆರೋಗ್ಯ ಚೀಟಿಯಲ್ಲಿ ನಮೂದಿಸಿ ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್. ತುಂಬಾ ಒಳ್ಳೇದು, ಯಾಕಂದ್ರೆ ಮಣ್ಣಿನ ಆರೋಗ್ಯ ಕಾರ್ಡ್ ಅನ್ನು ಹೊಂದಿದವರಿಗೆ ಇದೆಲ್ಲ ಮಾಹಿತಿಯನ್ನ ಬಹಳ ಸೂಕ್ತವಾಗಿ ಕೊಡ್ತೀರಿ ಅಂತ ಆಯ್ತು. ಖಂಡಿತ ಸರ್. ಈಗ ಮಣ್ಣಿನ ಆರೋಗ್ಯ ಕಾರ್ಡ್ ಅನ್ನ ಇಟ್ಟುಕೊಂಡವರು ಅವರು ನಿರಂತರವಾಗಿ ಅದರ ಬಗ್ಗೆ ದಾಖಲೆಗಳನ್ನ ನಮೂದಿಸಿಕೊಂಡು ಹೋಗಬೇಕು, ಹೇಗೆ? ಹಾಗೇನಿಲ್ಲ ಸರ್, ಆ ಒಂದು ಕಾರ್ಡ್ ನ ಹಾಗೆ ಹೇಳಿದಾಗ ಸರ್, ನೀರಾವರಿ ಪ್ರದೇಶ ಇದ್ದವರು ಒಂದು ವರ್ಷ ಮಟ್ಟ ಪಾಕ ನಡೆಯುತ್ತೆ ಸರ್. ಒಂದಷ್ಟು ನಂತರ ಮತ್ತೊಂದು ಸಲ ಮಣ್ಣು ಪರೀಕ್ಷೆ ಮಾಡಬೇಕು ಸರ್. ಈಗ 2 ವರ್ಷದ ಪರೀಕ್ಷೆ ಮಾಡಿದಾಗ ನಾವು 2 ತುಲನಾತ್ಮಕ ಮಾಡಿದಾಗ ಏನೇನು ಇಂಪ್ರೂವ್ಮೆಂಟ್ ಆಗಿದೆ, ನಿರ್ವಹಣೆ ಯಾವ ತರ ಮಾಡಿದೀವಿ ಅಂತ ನಾವು ಮಾಹಿತಿ ಗೊತ್ತಾಗುತ್ತೆ ಸರ್. ನಮ್ಮಲ್ಲಿ ಪಿಎಚ್ ಇಸಿ ಅಂತ ಬರುತ್ತೆ ಸರ್, ಆರ್ಗಾನಿಕ್ ಕಾರ್ಬನ್ ಬರುತ್ತೆ. ಸೊ ನಾವು ಯಾವ ತರ ಮಣ್ಣು ನಿರ್ವಹಣೆ ಮಾಡೋದಕ್ಕೆ ಗೊತ್ತಾಗುತ್ತೆ ಸರ್. ಬೆಳೆ ಆಯ್ಕೆ ಮಾಡಿಗೋಸ್ಕರ ಹಾಗೂ ರಸಗೊಬ್ಬರಗಳ ಬಳಕೆ ಎಷ್ಟು ಮಾಡಬೇಕು ಅನ್ನೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಸರ್. ನೀರಾವರಿ ಪ್ರದೇಶ ಇದ್ದರೂ ವರ್ಷಕ್ಕೊಂದ್ಸಲ ಮಾಡಿಸಬೇಕು ಸರ್. ಒಣ ಬೇಸಾಯ ಇದ್ದರು 2 ವರ್ಷಕ್ಕೊಂದ್ಸಲ ಆದರೂ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತೇವೆ. ಈಗ ಹೆಚ್ಚಾಗಿ ನಾವು ಈ ಮಣ್ಣಿನ ಆರೋಗ್ಯವನ್ನು ಕಾಪಾಡಲಿಕ್ಕಾಗಿ ರಾಸಾಯನಿಕ ವಸ್ತುಗಳ ಬದಲಾಗಿ ಸಾವಯವ ಗೊಬ್ಬರದಿಂದಲೇ ಮಾಡಬೇಕು ಅಂತ ಉತ್ತೇಜನವನ್ನು ಕೊಡ್ತಾ ಇದ್ದೇವೆ. ಈಗ ನೀವೊಂದು ಮಾತು ಹೇಳಿದ್ರೆ, ಮಣ್ಣಿನ ಆರೋಗ್ಯವನ್ನು ನಾವು ಪರೀಕ್ಷೆ ಮಾಡಿದ ಮೇಲೆ ರಾಸಾಯನಿಕ ವಸ್ತುವನ್ನು ಎಷ್ಟು ಬಳಸಬೇಕು ಅಂತ ನಾವು ಅವರಿಗೆ ಮಾಹಿತಿ ಕೊಡ್ತೇವೆ ಅಂತ. ಆದಷ್ಟು ರಾಸಾಯನಿಕ ವಸ್ತುವನ್ನು ಕಡಿಮೆ ಮಾಡಲಿಕ್ಕೆ ನೀವು ಸಲಹೆ ಕೊಡುದಿಲ್ಲ? ಕಡಿಮೆ ಮಾಡಕ್ಕಾದ್ರೆ ಶಿಫಾರಸು ಪ್ರಮಾಣದ ಮಾತ್ರ ಬಳಕೆ ಮಾಡ್ಕೊತೀವಿ. ವಿಷ ಆಗಿಬಿಡ್ತಾರೆ, ವಿಷ ಆಗುತ್ತೆ ಸರ್. ಆಲ್ರೆಡಿ ರೈತ ಬಾಂಧವರು ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಸರ್. ಹಾಗೆ ಮಾಡಬಾರ್ದು. ಶಿಫಾರಸು ಪ್ರಮಾಣ ಎಷ್ಟಿದೆ, ತಮ್ಮ ಜಮೀನಿನ ಪೋಷಕ ಮಟ್ಟ ಎರಡನ್ನೂ ನಾವು ತುಲನಾತ್ಮಕ ಮಾಡಿ ಅಷ್ಟೇ ಪ್ರಮಾಣದ ಬಳಕೆ ಮಾಡಬೇಕು. ಆದಷ್ಟು ಸಾವಯವ ಗೊಬ್ಬರ ಹೆಚ್ಚು ಬಳಕೆ ಮಾಡಬೇಕು ಅಂತ ನಾವು ಉತ್ತೇಜನ ಕೊಡ್ತಾ ಇದ್ದೇವೆ. ಈಗ ಸಾವಯವ ಬಳಕೆ ಮಾಡುವುದರಿಂದ ಮಣ್ಣಿನ ಆರೋಗ್ಯ ವೃದ್ಧಿ ಆಗ್ತದೆ, ಹೇಗೆ? ಖಂಡಿತವಾಗಿ ಸರ್, ಸಾವಯವ ಗೊಬ್ಬರ ಜಾಸ್ತಿ ಬಳಕೆ ಮಾಡೋದ್ರಿಂದ ಮಣ್ಣಿನಲ್ಲಿ ಸಾವಯವ ಅಂಶ ಹೆಚ್ಚಾಗಿ ಹ್ಯೂಮಸ್ ಕಂಟೆಂಟ್ ಜಾಸ್ತಿ ಆಗಿ ಸಾವಿ ಇಂಗಾಲದ ಬರುತ್ತೆ ಸರ್. ಸಾವಿ ಇಂಗಾಲ ಅಂಶ ಜಾಸ್ತಿ ಆಗುತ್ತೆ ಬರುತ್ತೆ. ಹೀಗಾಗಿ ಮಣ್ಣಿನ ಭೌತಿಕ ಗುಣಧರ್ಮ ರಾಸಾಯನಿಕ ಗುಣಧರ್ಮ ಉತ್ಕೃಷ್ಟಗೊಂಡು ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಬೆಳೆ ಸಿಗೋದ್ರಿಂದ ಒಂದು ಉತ್ತಮವಾದ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಅಂದ್ರೆ ಕೃಷಿಕರು ಸಾವಯವ ಗೊಬ್ಬರದತ್ತ ಹೆಚ್ಚು ಆಕರ್ಷಿತರಾಗಬೇಕು ಅಂತ. ಖಂಡಿತವಾಗಿ ಸರ್. ಈಗ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಮಣ್ಣಿನ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಆಗ್ತದೆ ಸರ್? ನಾವು ರಾಸಾಯನಿಕ ಗೊಬ್ಬರಗಳನ್ನು ಅತಿ ಹೆಚ್ಚು ಬಳಕೆ ಮಾಡೋದ್ರಿಂದ ಮಣ್ಣಿನ ಭೌತಿಕ ಗುಣಧರ್ಮ ಹಾಗೂ ರಾಸಾಯನಿಕ ಗುಣಧರ್ಮ ಜೊತೆಗೆ ಜೈವಿಕ ಗುಣಧರ್ಮಲ್ಲೂ ವ್ಯತ್ಯಾಸ ಆಗುತ್ತೆ. ಅಂತ ಮಣ್ಣಿನಲ್ಲಿ ಪಿಎಚ್ ಅಂತ ಬರುತ್ತೆ, ರಸಸಾರ ಹಾಗೂ ಸಾವಯವ ಇಂಗಾಲ ಅಂಶ ಕಡಿಮೆ ಆಗುತ್ತೆ ಸರ್. ಇಸಿ ಅಂತ ಬರುತ್ತೆ ಸರ್, ಎಟಕ್ನೆಟ್ ಅಂತ ಉಪ್ಪಿನ ಅಂಶ ಜಾಸ್ತಿ ಆಗುತ್ತೆ. ಹೀಗಾಗಿ ಸಮಸ್ಯಾತ್ಮ ಮಣ್ಣು ಸವಳಾಗಿರಬಹುದು, ಜವಳಾಗಿರಬಹುದು, ಕರ್ಲಾಗಿರಬಹುದು, ಹುಳಿ ಮಣ್ಣಾಗಿರಬಹುದು, ಈ ತರ ಸಮಸ್ಯಾತ್ಮ ಮಣ್ಣಾಗಿ ರೂಪಾಂತರ ಹೊಂದೋ ಚಾನ್ಸ್ ಇರುತ್ತೆ ಸರ್. ಹೀಗಾಗಿ ನಾವು ಆದಷ್ಟು ಕಡಿಮೆ ಪ್ರಮಾಣದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿ ಹೆಚ್ಚಿನ ಪ್ರಮಾಣದ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅಂತ ತಿಳಿಹೇಳ್ತೇವೆ. ಈಗ ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಕೊಂಡು ನ್ಯಾನೋ ರಸಗೊಬ್ಬರವನ್ನು ಬಳಕೆ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಇದೆ ಸರ್? ನ್ಯಾನೋ ಯೂರಿಯಾ ಇಸ್ ನಥಿಂಗ್ ಬಟ್ ರಾಸಾಯನಿಕ ಗೊಬ್ಬರನೇ ಸರ್. ಅದು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಅದನ್ನ ನಾವು ಬಳಕೆ ಮಾಡಕ್ಕೆ ಹೇಳ್ತೇವೆ ಸರ್. ಅದರಿಂದ ನೀವು ವ್ಯತ್ಯಾಸ ಆಗೋದಿಲ್ಲ ಸರ್. ಬಟ್ ಏನೇ ಮಾಡಿದ್ರು ನಾವು ಆದಷ್ಟು ಸಾವಯವ ಗೊಬ್ಬರ ಬಳಕೆ ಮಾಡೋದು ಸೂಕ್ತ ಸರ್. ಈಗ ಶ್ರೀನಿವಾಸ, ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ವೈವಿಧ್ಯಮಯವಾಗಿರ್ತಕ್ಕಂತ ಬೆಳೆಗಳನ್ನು ಹೊಂದಿರತಕ್ಕಂತ ಪ್ರದೇಶ. ಒಂದು ಭಾಗದಲ್ಲಿದ್ದ ಹಾಗೆ ಇನ್ನೊಂದು ಭಾಗದಲ್ಲಿ ಇರೋದಿಲ್ಲ. ಒನ್ ಕ್ರಾಪ್ ಒನ್ ಡಿಸ್ಟ್ರಿಕ್ಟ್ ಅಂತ ನಾವು ಇಟ್ಟುಕೊಂಡ್ರು ಬಂದಂತ ರೈತರ ಮಾಹಿತಿ ಇದೆ ಕೊಡೋ ಸರ್. ನಾವು ರೈತ ಯಾವ ಬೆಳೆನ ಆಯ್ಕೆ ಮಾಡ್ಕೊಳ್ತಾರೆ, ಆಯ್ಕೆ ಮಾಡೋಕ್ಕಿಂತ ಮುಂಚೆ ಆ ಬೆಳೆ ಅವ್ರ ಜಮೀನು ಸೂಕ್ತ ಆಗ್ಬೇಕು ಸರ್. ಅದನ್ನು ಗಮನಿಸಬೇಕು ಸರ್. ನಾವು ಎಲ್ಲಾ ಬೆಳೆ ಎಲ್ಲಾ ಮನೆ ಸೂಕ್ತ ಆಗೋದಿಲ್ಲ ಸರ್. ಅದನ್ನ ನಾವು ಪರೀಕ್ಷೆ ಮಾಡುವ ಮೂಲಕ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳಿದ್ರೆ ಸರ್, ಅದನ್ನ ನಾವು ನಮೂದಿಸಿ ಕೊಡ್ತೇವೆ ಸರ್. ಆಮೇಲೆ ಬೆಳೆ ಆಯ್ಕೆ ರೈತರು ಬಿಟ್ಟಿರ್ತೇವೆ ಸರ್. ರೈತರು ಯಾವ ಬೆಳೆನ ಆಯ್ಕೆ ಮಾಡ್ಕೊತಾರೋ ಅದರ ಸಾಧಕ ಬಾಧಕನ ತಿಳಿಸಿ ಹೇಳ್ತೇವೆ ಸರ್. ಅಂದ್ರೆ ಒಬ್ಬ ವಿಜ್ಞಾನಿಯಾಗಿ ತಾವು ಹೇಳೋದೇನಂದ್ರೆ, ರೈತರು ಮಣ್ಣಿನ ಪರೀಕ್ಷೆಯನ್ನ ಮಾಡಬೇಕು, ಆ ಮಣ್ಣಿಗೆ ಯಾವ ಬೆಳೆಯನ್ನ ಬೆಳೆದ್ರೆ ಸೂಕ್ತ ಮತ್ತು ಲಾಭಕರ ಅನ್ನೋದನ್ನ ತಿಳ್ಕೊಂಡೇ ಮಾಡಿದ್ರೆ ಆರ್ಥಿಕವಾಗಿ ನಷ್ಟ ಹೊಂದುವುದನ್ನು ತಪ್ಪಿಸಬಹುದು. ಖಂಡಿತವಾಗಿ ಸರ್. ಅಲ್ವಾ, ಈಗ ಮಣ್ಣಿನ ಆರೋಗ್ಯ ಪರೀಕ್ಷೆ ಮಾಡಿದವರು ಮತ್ತು ಮಾಡದವರ ಮಧ್ಯೆ ತುಲನೆ ಮಾಡಿದಾಗ ಹೆಚ್ಚು ನಷ್ಟ ಅನುಭವಿಸುವವರು ಆರೋಗ್ಯ ಪರೀಕ್ಷೆ ಮಾಡದವರ? ಖಂಡಿತವಾಗಿ ಸರ್. ಸಾಕಷ್ಟು ರೈತರು ಮಣ್ಣಿನ ಗುಣಧರ್ಮ ಗೊತ್ತಿರಲಾರದೆ ಬೆಳೆ ಬೆಳೀತಾರೆ. ಹೌದು, ಒಂದ್ ಹಂತದಲ್ಲಿ ಬೆಳೆ ನಷ್ಟ ಆದಾಗ ಅವಾಗ ಮಣ್ಣು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡ್ಲಿಕ್ಕೆ ಎಸ್ಪೆಷಲಿ ಕಲ್ಲಂಗಡಿ ಅಥವಾ ತರಕಾರಿ ಬೆಳೆ ಬೆಳೆದು ಅಥವಾ ಹಣ್ಣಿನ ಬೆಳೆ ಬೆಳೆದವರು, ಕಬ್ಬಂದು ಬೆಳೆದರು, ಸೊ ಮಣ್ಣು ಆಲ್ರೆಡಿ ಸಮಸ್ಯೆ ಆಗ್ಬಿಟ್ಟಿರ್ತದೆ ಸರ್. ಆ ನಂತರ ಬಂದು ಮಣ್ಣು ಪರೀಕ್ಷೆ ಬರ್ತಾರೆ ಸರ್. ರೈತರು ವಿನಂತಿ ಮಾಡ್ಕೋದಿನ ಅಂದ್ರೆ, ಯಾವುದೇ ಒಂದು ಹೊಸ ಬೆಳೆ ಅಥವಾ ಒಂದು ಬೇರೆ ಬೆಳೆ ಬೆಳೆಯಕ್ಕಿಂತ ಮುಂಚೆ ನಿಮ್ಮ ಜಮೀನ ಮಣ್ಣಿನ ಪರೀಕ್ಷೆ ಮಾಡಿ ಆ ಬೆಳೆ ಸೂಕ್ತ ಆಗುತ್ತೋ ಇಲ್ಲ ಅಂತ ತಿಳ್ಕೊಂಡು ಮುಂದುವರೆದ ಸೂಕ್ತ ಸರ್. ಮಣ್ಣಿನ ಆರೋಗ್ಯ ವರ್ಧನೆ ಮಾಡಬೇಕಾದ್ರೆ ಏನೇನು ಸಲಹೆ ಕೊಡ್ತೀರಿ ನೀವು? ಮೊದಲಿಗೆ ತಮ್ಮ ಜಮೀನ ಮಣ್ಣನ್ನು ಪರೀಕ್ಷೆ ಮಾಡಿ ಅದರ ರಾಸಾಯನಿಕ ಭೌತಿಕ ಜೈವಿಕ ಗುಣಧರ್ಮ ನೋಡಿಕೊಂಡು ಮಣ್ಣಿನಲ್ಲಿ ಆದಷ್ಟು ನಿಖರ ಎಷ್ಟು ಅವಶ್ಯಕತೆ ಅಷ್ಟೇ ವೈಜ್ಞಾನಿಕವಾಗಿ ರಸಗೊಬ್ಬರ ಕೊಡಬೇಕು ಸರ್. ಹಾಗೂ ಸಾವಯವ ಗೊಬ್ಬರಗಳನ್ನು ಹೆಚ್ಚೆಚ್ಚು ಬಳಕೆ ಮಾಡಬೇಕಂತ ಮಾಹಿತಿ ಕೊಟ್ಟು ಸರ್. ಬಹಳ ಒಳ್ಳೇದು, ಯಾಕಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿದ್ರೆ ಮಾತ್ರ ಲಾಭದಾಯಕವಾಗಿ ಕೃಷಿಕ ಆರ್ಥಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತ. ಈಗ ಮಣ್ಣಿನ ಪರೀಕ್ಷೆ ಹಾಗೆ ನೀರಿನ ಪರೀಕ್ಷೆ ಕೂಡ ಇರ್ತದಲ್ಲ? ಖಂಡಿತವಾಗಿ ಸರ್. ನೀರು ಸಹ ಅಷ್ಟೇ ಪ್ರಮುಖವಾದ ಸರ್. ಸಾಕಷ್ಟು ರೈತರು ಮಣ್ಣಿಗೆ ಕೊಟ್ಟಷ್ಟು ಪ್ರಾಮುಖ್ಯತೆ ನೀರಿಗೆ ಕೊಡ್ತಾ ಇಲ್ಲ ಸರ್. ನಮ್ಮಲ್ಲಿ 2000 ಮಣ್ಣು ಸ್ಯಾಂಪಲ್ ಬಂದ್ರೆ ಸುಮಾರು 300-400 ಸಾಕಷ್ಟು ನೀರು ಪರೀಕ್ಷೆ ಸರ್. ನೀರಾವರಿ ಹೊಂದಿರತಕ್ಕಂತ ರೈತರು ತಮ್ಮ ಜಮೀನಿಗೆ ಬಳಸಿ ಮಾಡತಕ್ಕಂತ ನೀರು ಸರ್, ಅದು ಯಾವ್ದೇ ಆಗಿರಬಹುದು, ಕೊಳವೆ ಆಗಿರಬಹುದು, ನದಿ ಆಗಿರಬಹುದು ಅಥವಾ ತೆರೆದ ಬಾವಿ ಆಗಿರಬಹುದು, ಆ ನೀರನ್ನ ಪರೀಕ್ಷೆ ಮಾಡೋದು ಸೂಕ್ತ ಸರ್. ಮಣ್ಣು ಪರೀಕ್ಷೆ ಮಾಡಿದ ಹಾಗೆ ನೀರನ್ನು ನಾವು ಪರೀಕ್ಷೆ ಮಾಡಿ ನೀರಲ್ಲಿರ್ತಕ್ಕಂಥ ಸೋಡಿಯಂ ಅಂಶ ಇರಬಹುದು, ಉಪ್ಪಿನ ಅಂಶ ಇರಬಹುದು, ಪಿಎಚ್ ಆಗಿರಬಹುದು, ಕ್ಯಾಲ್ಸಿಯಂ ಈ ತರ ಲವಣಾಂಶಗಳನ್ನು ಪರೀಕ್ಷೆ ಮಾಡಿಬಿಟ್ಟು ಆ ನೀರು ಸೂಕ್ತ ಆಗುತ್ತೆ ಇಲ್ಲ ಅಂತದನ್ನ ತಿಳಿ ಹೇಳ್ತೇವೆ ಸರ್. ಒಂದು ವೇಳೆ ಸೂಕ್ತ ಆಗದೇ ಇದ್ರೆ ಸೂಕ್ತ ಆಗುವ ರೀತಿ ನಾವು ಪರಿಹಾರ ಕ್ರಮಗಳನ್ನು ಸೂಚಿಸ್ತೇವೆ. ಈಗ ನದಿ ನೀರು ಮತ್ತು ಕೊಳವೆ ನೀರನ್ನ ನಾವು ತುಲನೆ ಮಾಡಿದಾಗ ಕೊಳವೆ ನೀರನ್ನ ಬಹಳ ದಪ್ಪ ಇರ್ತದೆ, ಉಪ್ಪಿನ ಅಂಶ ಹೆಚ್ಚಿರ್ತದೆ ಅಂತ ಹೇಳ್ತಾರೆ, ನದಿ ನೀರಿನಲ್ಲಿ ಎಷ್ಟು ಕಡಿಮೆ ಇರ್ತದೆ ಅಂತ, ಅವರಿಗೆ ಏನು ಸಲಹೆ ಕೊಡ್ತೀರಿ? ಒಂದು ಕೊಳವೆ ಇನ್ನೊಂದು ಕೊಳವೆಗೆ ವ್ಯತ್ಯಾಸ ಆಗುತ್ತೆ ಸರ್. ವ್ಯತ್ಯಾಸ ಇರುತ್ತೆ ಸರ್. ಸಾಮಾನ್ಯವಾಗಿ ನಮ್ಮ ಕಲಬುರಗಿ ಡಿಸ್ಟಿಕ್ ಅಲ್ಲಿ ಇರತಕ್ಕಂಥ ನೀರು ಸಾಮಾನ್ಯವಾಗಿ ಪಿಎಚ್ 6-7 ಇದೆ ಸರ್. ಇಸಿ ಬಂದ್ಬಿಟ್ಟು 2-4 ಇದೆ ಸರ್. ಅಂತ ಪೂರ ಹಾಡುವಾಡ ಎಷ್ಟು ಪ್ರಮಾಣದಲ್ಲಿ ಇದ್ರೆ ಉತ್ತಮ ನೀರು ಅಂತ ಹೇಳ್ತೀವಿ ಸರ್? ಇಸಿ 4-ಕ್ಕಿಂತ ಕಡಿಮೆ ಇದ್ರೆ ಉತ್ತಮ ನೀರುತ್ತೆ ಸರ್. ಅವರು ನೀರು ಗುಣಧರ್ಮ ಅನುಗುಣವಾಗಿ ನಾವು ಬೆಳೆಯನ್ನ ಯಾವ ತರ ನಿರ್ವಹಣೆ ಮಾಡಬೇಕಂತ ಮಾಹಿತಿ ಕೊಡ್ತೀವಿ. ಈಗ ನೀರನ್ನ ಪರೀಕ್ಷೆ ಮಾಡ್ತಾರೆ, ಆದ್ರೆ ಅದನ್ನು ಶುದ್ಧೀಕರಿಸಲಿಕ್ಕೆ ರೈತರಿಗೆ ಆಗುವುದಿಲ್ಲ, ಅದಕ್ಕೆ ಏನ್ ಮಾಡಬೇಕು ಅವರು? ನಾವು ಕೆಲವೊಂದು ಅಮೆಂಡ್ಮೆಂಟ್ಸ್ ಅಂತ ಹೇಳ್ತೇವೆ ಸರ್. ನೀರನ್ನ ಬಳಕೆ ಮಾಡೋ ರೀತಿ ಕ್ರಮ ಆಗಿರ್ಬೋದು ಸರ್, ಅಥವಾ ಡ್ರೈನೇಜ್ ಮಾಡೋದಾಗಿರ್ಬೋದು, ಬಸಿಗಲ್ಲ ಮೂಲಕ ಅಥವಾ ಆ ನೀರಿಗೆ ಸೂಕ್ತವಾದ ಬೆಳೆಯನ್ನು ಪರಿವರ್ತನೆ ಮಾಡುವ ಮೂಲಕ ಮಾಹಿತಿ ಕೊಡ್ತೀವಿ ಸರ್. ಅಂದ್ರೆ ಆ ರೀತಿಯಾಗಿ ನೀರಿನ ಬಳಕೆ ಮಾಡಬೇಕು ಅಂತ ನಿಮ್ಮ ಮಾರ್ಗದರ್ಶನ ಕೊಡ್ತೀರಿ. ಈಗ ನೀರಿನ ಪರೀಕ್ಷೆಯನ್ನು ಯಾವ ಕಾಲದಲ್ಲಿ ಮಾಡಬೇಕು? ಸೂಕ್ತ ಕಾಲ ಅಂದ್ರೆ ಹಾಗೇನಾದ್ರೂ ಇದೆ? ಹಾಗೇನಾದ್ರೂ ಇಲ್ಲ ಸರ್. ನೀರನ್ನು ಯಾವಾಗ ಬೇಕಾದ್ರೂ ಪರೀಕ್ಷೆ ಮಾಡಬಹುದು ಸರ್. ಪರೀಕ್ಷೆ ಮಾಡೋ ವಿಧಿ ಒಂದೇ ಅಂದ್ರೆ, ನೀವು ಯಾವ ಜಮೀನಿಗೆ ಯಾವ ನೀರು ಬಳಕೆ ಮಾಡ್ತೀರಾ ಅದನ್ನ ಒಂದು 1/2 ಗಂಟೆ ಮೋಟರ್ನ ಚಾಲೂ ಮಾಡಿ 1/2 ಗಂಟೆ ನಂತರ ಬರ್ತಕ್ಕಂಥ ನೀರನ್ನ ಚೆನ್ನಾಗಿ ತೊಳೆದಂತ ಸ್ವಚ್ಛವಾಗಿರುವಂತಹ ವಾಟರ್ ಬಾಟಲ್ ಅಲ್ಲಿ 1 ಲೀಟರ್ ಅಷ್ಟು ತುಂಬಿಕೊಂಡು ಅದನ್ನು ಸಹ ಒಂದ್ ದಿನದ ಒಳಗೆ 24 ಗಂಟೆ ತಂದು ಕೊಟ್ಟರೆ ಪರೀಕ್ಷೆ ಮಾಡಿ ನಾವು ಒಂದು ವಾರದಲ್ಲಿ ರಿಪೋರ್ಟ್ ಕೊಡ್ತೀವಿ. ಓ, ನೀರು ಸ್ಟಾರ್ಟ್ ಆದ ಕೂಡಲೇ ಅದನ್ನು ತಗೊಂಡು ಬರುವುದಲ್ಲ, ಒಂದು 1/2 ಗಂಟೆ ಬಿಟ್ಟಾದ ಮೇಲೆ ತರಬೇಕು. ಯಾಕೆ ಸರ್? ಮೊದಲಿಗೆ ಬಂದಂತ ನೀರು ಸರಿಯಾಗಿರುತ್ತೆ ಅಂತ ಹೇಳಿ, ಸೊ ಎಕ್ಯುರಸಿಗೋಸ್ಕರ ಸರ್, ನಿಖರ ಒಂದು ಫಲಿತಾಂಶಕ್ಕೋಸ್ಕರ ನಾವು 1/2 ಗಂಟೆ ಬಿಟ್ಟು ಒಂದು 5-6 ಸಲ ಅದೇ ನೀರಲ್ಲಿ ಬಾಟಲ್ ನ ತೊಳೆದು 6ನೇ ಬಾರಿಗೆ ತುಂಬಿಕೊಂಡ್ಬರ್ಬೇಕು ಅಂತ ಹೇಳಿ. ಒಂದು 6ನೇ ಬಾರಿಗೆ ಬಂದಾಗ ಅದು ನಿಜವಾದ ನೀರು, ಒಂದು ಯಾವ ಯಾವ ಗುಣಧರ್ಮ ಇದೆ ಅದನ್ನು ಪರೀಕ್ಷೆ ಒಳಪಡಿಸಲಿಕ್ಕೆ ಅನುಕೂಲ ಆಗ್ತದೆ. ಈಗ ಈ ಪರೀಕ್ಷೆ ವರದಿ ಬೇಗನೆ ಬರ್ತದೆ ಹೇಗೆ? ಅದು ಇಷ್ಟು ದಿನಗಳು ಬೇಕಂತ? ಹಾಗಂತ ಏನಿಲ್ಲ ಸರ್. ಸಾಮಾನ್ಯವಾಗಿ ನಮ್ಮಲ್ಲಿ ಸ್ಯಾಂಪಲ್ಸ್ ಮಾತ್ರ ಡಿಪೆಂಡ್ ಆಗುತ್ತೆ ಸರ್. ಜಾಸ್ತಿ ಸ್ಯಾಂಪಲ್ ಇದ್ದ ನಾವು ಸ್ವಲ್ಪ ನಡೆದರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸಾಮಾನ್ಯವಾಗಿ ಒಂದು ವಾರದಲ್ಲಿ ನಾವು ರಿಪೋರ್ಟ್ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಸರ್. ಒಂದು ವಾರದಲ್ಲಿ ನೀರಿನ ಪರೀಕ್ಷೆ ಮಾಡ್ಲಿಕ್ಕೆ ಹೆಚ್ಚಿನ ಆಸಕ್ತಿ ತೋರ್ಲಿಕ್ಕೆ ಏನ್ ಮಾಡ್ತೀರಿ ನೀವು? ಜಾಗೃತಿ ಏನಾದ್ರು ಮಾಡ್ತೀರಾ? ಸರ್, ನೀರಾವರಿ ಪ್ರದೇಶ ಬಂದಂತ ರೈತರಿಗೆ ಅವ್ರಿಗೆ ತಿಳಿ ಹೇಳ್ತೀವಿ ಸರ್. ಮಣ್ಣಿನ ಮಾದರಿ ಮಾತ್ರ ತಂದಿರ್ತಾರೆ ಸರ್ ಅವರು. ಮಣ್ಣು ಎಷ್ಟು ಇಂಪಾರ್ಟೆಂಟ್, ನೀರು ಅಷ್ಟು ಇಂಪಾರ್ಟೆಂಟ್. ಒಂದು ಬೆಳೆ ಸರಿಯಾಗಿ ಬೆಳೆಯಬೇಕಂದ್ರೆ ನೀರು ಪ್ರಮುಖವಾದ ಒಂದು ಪಾತ್ರ ವಹಿಸುತ್ತೆ. ಹಾಗೆ ನೀರನ್ನು ಪರೀಕ್ಷೆ ಮಾಡಿ ಅಂತ ಹೇಳಿ ನಾವು ನೀರನ್ನ ತರಿಸಿಕೊಂಡು ಅದನ್ನು ಪರೀಕ್ಷೆ ಮಾಡಿ ಅದನ್ನು ಮಾಹಿತಿಯನ್ನು ಕೊಡ್ತೀವಿ ಸರ್. ಈಗ ರೈತರು ಬಹಳ ಪ್ರಮುಖವಾಗಿ ಮಣ್ಣು ಮತ್ತು ನೀರನ್ನು ಆಶ್ರಯಿಸಿ ಜೀವನ ಮಾಡ್ತಾ ಇರ್ತಾರೆ. ಅವರು ಕೃಷಿಯನ್ನು ಮಾಡ್ತಾ ಇರ್ತಾರೆ, ಅವರು ಅದನ್ನೇ ನಂಬಿ ಕೃಷಿಯನ್ನ ಬೆಳೆಸ್ತಾ ಇರ್ತಾರೆ. ಈಗ ಮಣ್ಣು ಆರೋಗ್ಯವನ್ನು ಕಾಪಾಡಬೇಕು, ನೀರಿನ ಪರೀಕ್ಷೆಯನ್ನ ಮಾಡಿ ನೀರಿನ ಗುಣಧರ್ಮವನ್ನ ಕಾಪಾಡಿಕೊಳ್ಬೇಕು ಅಂತವರಿಗೆ ನಿಮ್ಮ ಸಲಹೆ ಏನು? ಸರ್, ನಾವು ರೈತರ ಹತ್ರ ಪ್ರತಿ ವರ್ಷ ನಾವು ಇದೇ ಮಾಹಿತಿನ ನಾವು ಕೊಡ್ತಾ ಇರ್ತೇವೆ ಸರ್. ಇತ್ತೀಚಿನ ದಿನಗಳಲ್ಲಿ ನಾವು ಬೇಸಾಯಕ್ಕೆ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ ಸರ್. ರಸಗೊಬ್ಬರಗಳಿಗೋಸ್ಕರ ಜಾಸ್ತಿ ಖರ್ಚು ಮಾಡ್ತಾ ಇದೀವಿ. ಅನವಶ್ಯ ಬೆಳೆ ಆಯ್ಕೆ ಆಗಿರ್ಬೋದು ಹಾಗೂ ರಸಗೊಬ್ಬರಗಳು ಕೊಡೋದು ಆಗಿರ್ಬೋದು. ಇದನ್ನ ನಾವು ವೈಜ್ಞಾನಿಕ ರೀತಿಯಿಂದ ಮಾಡಿದಾಗ ಮಾತ್ರ ಒಂದು ಸುಸ್ಥಿರವಾದಂತಹ ಆದಾಯವನ್ನು ಪಡೆಯಕ್ಕೆ ಸಾಧ್ಯ ಅಂತ ರೈತರಿಗೆ ನಾವು ಮಾಹಿತಿ ಕೊಡ್ತೀವಿ ಸರ್. ತುಂಬಾ ಒಳ್ಳೇದು. ಅಂದ್ರೆ ನಮ್ಮ ರೈತರ ಒಂದು ಪಾಲಿಗೆ ಈ ಮಣ್ಣು ಮತ್ತು ನೀರು ನೈಸರ್ಗಿಕವಾಗಿರ್ತಕ್ಕಂಥ ಸಂಪತ್ತನ್ನ ಕಾಪಾಡಿಕೊಂಡು ಬೆಳೆಯನ್ನ ಬೆಳಿಬೇಕು, ಆರ್ಥಿಕವಾಗಿ ನಷ್ಟ ಆಗದಾಗೆ ಉತ್ತಮ ಬೆಳೆಯನ್ನ ಫಸಲನ್ನ ಪಡಿಬೇಕಾದ್ರೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಬೇಕು, ನೀರಿನ ಗುಣಧರ್ಮವನ್ನು ಕೂಡ ಕಾಪಾಡಿಕೊಳ್ಬೇಕು. ಆ ನೆಲೆಯಲ್ಲಿ ರೈತರು ನೀವು ಹೇಳಿದ ಎಲ್ಲ ಸಲಹೆಗಳನ್ನ ಪಾಲಿಸಿಕೊಂಡು ಮುಂದುವರೆದೆ ಆದ್ರೆ ಅವರಿಗೆ ಈ ಕೃಷಿಯಲ್ಲಿ ಉತ್ತಮವಾಗಿರತಕ್ಕಂತ ಒಂದು ಭವಿಷ್ಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಶ್ರೀನಿವಾಸ್ ಅವರು ಇಷ್ಟು ಹೊತ್ತಿನ ತನಕ ನಮ್ಮ ರೈತರಿಗೆ ಬಹಳ ಉತ್ತಮವಾಗಿರತಕ್ಕಂತ ಮಣ್ಣಿನ ಆರೋಗ್ಯವನ್ನು ಕಾಪಾಡೋದು ಮತ್ತು ನೀರಿನ ಪರೀಕ್ಷೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲ ರೈತರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಏನಾದರೂ ಸಂಶಯ ಸಂದೇಹಗಳು ನಮ್ಮ ರೈತರಿಗೆ ಬಂದ್ರೆ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಾ? ಖಂಡಿತವಾಗಿ ಸರ್, ನನ್ನ ದೂರವಾಣಿ ಸಂಖ್ಯೆ 948051913. ಸರ್, 9485193133 ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ರೈತರು ಅಂತ ಯಾವಾಗ ಬೇಕಾದ್ರೂ ನೀವು ಲಭ್ಯ ಇರ್ತೀರಿ. ಮಣ್ಣಿನ ಆರೋಗ್ಯ ನೀರಿನ ಆರೋಗ್ಯವನ್ನು ಕಾಪಾಡುವ ಬಗ್ಗೆ ಹೇಗೆ ಮತ್ತೆ ಯಾವ ರೀತಿಯ ಸಲಹೆ ಸೂಚನೆಗಳು ಬೇಕು ಅಂತ ಹೇಳಿದ್ರೆ ನೀವು ಮಾಹಿತಿಯನ್ನು ಕೊಡ್ತೀರಿ. ಖಂಡಿತ. ತುಂಬಾ ಒಳ್ಳೆಯದು ಶ್ರೀನಿವಾಸ್ ಅವರೇ ನಮ್ಮ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಮಣ್ಣಿನ ಆರೋಗ್ಯ ಮತ್ತು ನೀರಿನ ಆರೋಗ್ಯವನ್ನು ಕಾಪಾಡುವ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಈ ವಿಷಯವಾಗಿ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಡಾ ಶ್ರೀನಿವಾಸ್ ಬಿವಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಸಂಕಲನ ಗೋವಿಂದರಾವ್ ಎನ್ ರಾಠೋಡ್. ತಜ್ಞವಾಣಿ ಕಾರ್ಯಕ್ರಮ ಇಲ್ಲಿ ತನಕ ಕೇಳಿದಿರಿ. ಮನೆಗೊಂದು ಮಗುವಿರಲಿ, ಮಗುವಿಗೊಂದು ಮರವಿರಲಿ, ಮನೆಗೊಂದು ಮಗುವಿರಲಿ, ಮಗುವಿಗೊಂದು ಮರವಿರಲಿ, ಮನೆಗೊಂದು ಮಗುವಿರಲಿ, ಮಗುವಿಗೊಂದು ಮರವಿರಲಿ. ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ, ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ. ಹಗೆಯ ಕಳೆದು ತರುವುದಯ್ಯ ಮಳೆಯ ಭೂಮಿಗೆ, ಹಗೆಯ ಕಳೆದು ತರುವುದಯ್ಯ ಮಳೆಯ ಭೂಮಿಗೆ. ಮರವ ಬೆಳೆಸಿರಿ, ಧರೆಯ ಉಳಿಸಿರಿ, ಮರವ ಬೆಳೆಸಿರಿ, ಧರೆಯ ಉಳಿಸಿರಿ, ಮರವ ಬೆಳೆಸಿರಿ, ಧರೆಯ ಉಳಿಸಿರಿ. ಈಗ ಕಲಾವಿದರಾದ ರಾಜಶೇಖರ್ ಜತ್ತೂರು ಮತ್ತು ಸಂಗಡಿಗರಿಂದ ಇನ್ನೊಂದು ತತ್ವಪದ ಕೇಳೋಣಂತ. ಗುರು ಮಗುವಿಗೊಂದು ಶರಣಾರ್ತಿ, ಗುರು ಭಕ್ತರಿಗೊಂದು ಶರಣಾರ್ತಿ, ಗುರುವಿಗೊಂದು ಶರಣಾರ್ತಿ, ಗುರು ಭಕ್ತರಿಗೊಂದು ಶರಣಾರ್ತಿ. ಸಾಧನ ನಾಲ್ಕು ಸಾಧಿಸುತ್ತಿರುತ್ತೀಯ, ಸಾಧನ ನಾಲ್ಕು ಸಾಧಿಸುತ್ತಿರುತ್ತೀಯ, ಸಾಧ್ವಿಕರಿ ಒಂದು ಶರಣಾರ್ಥಿ. ವಾದವನೋತ್ತಿಸಿ ವಸ್ತು ತಲಿಸಿದ ಉತ್ತಮರಿಗೊಂದು ಶರಣಾರ್ಥಿ, ಗುರುವಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿ. ಯೋಗಗಳಿಂದಲೇ ಯೋಗ್ಯರಾಗಿಹಾರು, ಯೋಗ ಪರರಿಗೊಂದು ಶರಣಾರ್ಥಿ, ಯೋಗಗಳಿಂದಲೇ ಯೋಗ್ಯರಾಗಿಹಾರು, ಯೋಗ ಪರರಿಗೊಂದು ಶರಣಾರ್ಥಿ. ರಾಘವಲ್ಲುವ ಕೋಗಿ ರಂಜಿಸುತ್ತಿರುತ್ತೀಯ, ರಾಘವಲ್ಲುವ ಕೋಗಿ ರಂಜಿಸುತ್ತಿರುತ್ತೀಯ, ರಂಭಾಕರಿಗೊಂದು ಶರಣಾರ್ಥಿ, ರಂಭಾಕರಿಗೊಂದು ಶರಣಾರ್ಥಿ, ಗುರುವಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿ. ಭೂಷಣ ಭೂಷಣ ದೂರ ಮಾಡಿದ ದೃಢ ಭಕ್ತರಿಗೊಂದು ಶರಣಾರ್ಥಿ, ಭೂಷಣ ಭೂಷಣ ದೂರ ಮಾಡಿದ ದೃಢ ಭಕ್ತರಿಗೊಂದು ಶರಣಾರ್ಥಿ. ಆಸೆ ಅಳೆದು ನೀರಾಸೆಯಳಿರುತ್ತೀಯ, ಆಸೆ ಅಳೆದು ನೀರಾಸೆಯಳಿರುತ್ತೀಯ, ಆನಂದರಿಗೊಂದು ಶರಣಾರ್ಥಿ, ಆನಂದರಿಗೊಂದು ಶರಣಾರ್ಥಿ, ಗುರುವಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿ. ಜನನ ಮರಣವೆಂಬ ಜಡರಾವ ಕಳಿದಿಯ ಜಗಪತಿಗಳಿಗೊಂದು ಶರಣಾರ್ಥಿ, ಜನನ ಮರಣವೆಂಬ ಜಡರಾವ ಕಳಿದಿಯ ಜಗಪತಿಗಳಿಗೊಂದು ಶರಣಾರ್ಥಿ. ಚಿನ್ಮಯಾತ್ಮಕ ಚಿದ್ರೂಪದೊಳದರದಿಯ, ಚಿನ್ಮಯಾತ್ಮಕ ಚಿದ್ರೂಪದೊಳದರದಿಯ ಚಿದಾನಂದಗೆ ಒಂದು ಶರಣಾರ್ಥಿ, ಚಿದಾನಂದಗೆ ಒಂದು ಶರಣಾರ್ಥಿ, ಗುರುವಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿ. ರಾಜಶೇಖರ್ ಜತ್ತೂರ್ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶ ಮಣ್ಣಿನ ಮಗ, ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಅಫ್ಜಲ್ಪುರ್ ತಾಲೂಕಿನ ಬಳೂರ್ಗಿ ಗ್ರಾಮದ ಯುವ ಕೃಷಿಕರಾದ ಅಬ್ದುಲ್ ಖಾದರ್ ರಹೀಂ ಅವರ ಜೊತೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾ ಸದಾನಂದ ಪೆರ್ಲಾ. ಆನಂತರ ಬ್ಯಾಹಟಿಯ ಹನುಮಂತಗೌಡ, ವೀರನಗೌಡ, ಮೇಲಿನ್ಮನಿ ಮತ್ತ ಸಂಗಡಿಗರಿಂದ ಜಗ್ಗಲ್ಗಿ ವಾದನ ಕೇಳುತ್ತೀರಿ. ಇನ್ನ ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾತು. ಮತ್ತ ನಾಳೆ ಸಿಗೋಣಂತ ಎಲ್ಲರಿಗೂ ನಮಸ್ಕಾರ. ಶರಣು ಶರಣಾರ್ಥಿ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮೂಡಿಬಂತು.